ಮಾಜನುಮಾಂತರದ ಸಂಬಂಧದ ಸುಮವೇ ನನ್ನುಸಿರಲ್ಲಿ ಉಸಿರಾಗಿ ಬೆರೆತಂತ ಪ್ರೇಮವೇ ಎಳೆಬಾಲೆ ಕರೆಯೋಲೆ ವಿರಹದಲ್ಲಿ ಬೀಸಿದ ಚೆಲುವೆ ಜೀವನ ಒಲವೇ ನಿನ್ನ ಒಲವಲ್ಲಿ ನಾ ಬೆರೆವೆ ಜನುಮ ಜನುಮಾಂತರದ ಉಸಿರಲ್ಲಿ ಉಸಿರಾದೆ ನೀ ಉಷೆಬಾನಲ್ಲಿ ಇರುವಂತೆ ನೀ ನನ್ನ ಎದೆಯಲ್ಲಿ ಕಣ್ಮಂಚದ ಸ್ವಪ್ನದಲ್ಲಿ ನವಲಾಸ್ಯದ ಬಂಧುವೇನಲ್ಲ ಜೀವನ ಒಲವೇ ನಿನ್ನ ಒಲವಲ್ಲಿ ನಾ ಬೆರೆವೆ ಕಣೆ ಕೋಲರ ಗಣಿ ಚಿನ್ನ ಯಾವ ವಜ್ರ ವೈಡೂರ್ಯನು ಬೇಡ ಬಾಲನ ಚಿನ್ನ ರನ್ನ ನಾ ಮುತ್ತು ಮಣಿ ಹಾರ ಕೊಡುವೆ ಆಕಾಶ ನಾ ಕಿತ್ತು ತರುವೆ ಅರೆ ನೀ ನನಗೆ ಬೇಕು ಕಣೆ ಕೋಲರ ಗಣಿ ಚಿನ್ನ ಯಾವ ವಜ್ರ ವೈಡೂರ್ಯನು ಬೇಡ ಬಾಲನ ಚಿನ್ನ ರನ್ನ ದೇವರುಗಳು ಮುಮ್ಮೂರ್ತಿ ದೇವಿಯರು ಇಂದು ಒಲವೆಲ್ಲ ಸೌರಭವ ಪಸರಿಸಲು ಬಂದಿವರು ನಿಮ್ಮನ್ನು ಹರಸಿನ ಧರೆಯಲ್ಲಿ ನಿಂತಿವರು ಪ್ರೀತಿ ಪೂರ್ಣ